7:35 ಇದು ಆಕಾಶವಾಣಿ ಬೆಂಗಳೂರು. ಈಗ ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಮೊದಲಿಗೆ ಸಮಗ್ರ ಕಳೆ ನಿರ್ವಹಣೆ ಈ ಕುರಿತು ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿ ಬೆಳೆಗಳಲ್ಲಿ ಸಮಗ್ರ ಕಳೆ ನಿರ್ವಹಣೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಗಾಂಧಿ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಆನಂದ್ ಎಂಆರ್ ಅವರು ನಮ್ಮ ಜೊತೆಗಿದ್ದಾರೆ. ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಂಆರ್ ಆನಂದ್ ಅವರು ಕಳೆದ ಸುಮಾರು 30 ವರ್ಷಗಳಿಂದ ರೈತ ಬಾಂಧವರಿಗೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡುತ್ತಾ ಬರ್ತಾ ಇದ್ದು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಆನಂದ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಮ್ಮ ರೈತರಿಗೆ ಇವತ್ತು ಕೃಷಿ ಬೆಳೆಗಳಲ್ಲಿ ಸಮಗ್ರ ಕಳೆ ನಿರ್ವಹಣೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಆನಂದ್ ಅವರೇ, ಇವತ್ತು ಕೃಷಿ ಮಾಡುವವರಿಗೆ ಕಳೆ ದೊಡ್ಡ ಸಮಸ್ಯೆಯಾಗಿದೆ. ಎಲ್ಲ ಕಡೆ ರೈತರು ಈ ಬಗ್ಗೆ ದೂರ್ತಾ ಇದ್ದಾರೆ. ಹೆಂಗೆ ಈ ಒಂದು ಕಳೆನ ನಿರ್ವಹಣೆ ಮಾಡಬೇಕು, ಸುಲಭವಾಗಿ ಯಾವ ಮಾರ್ಗ ಇದೆ ಹೇಳಿ ಡಾಕ್ಟರ್ ಆನಂದ್ ಅವರು. ಇವತ್ತು ಬೆಳೆ ಬೆಳೆಯುವಾಗ ರೈತರಿಗೆ ಕಳೆಗಳು ಸಮಸ್ಯೆ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ಕಾಡ್ತಾ ಇದೆ. ಪ್ರತಿನಿತ್ಯ ನಮಗೆ ಸುಮಾರು ರೈತರು ನಮಗೆ ಕರೆಗಳನ್ನು ಮಾಡ್ತಾರೆ, ಸರ್ ಈ ಕಳೆ ಬಂದಿದೆ, ಆ ಕಳೆ ಬಂದಿದೆ, ಏನು ಔಷಧ ಹೊಡಿಬೇಕು, ಏನು ಮಾಡಬೇಕು. ಕೆಲವೊಂದು ಕಳೆಗಳು ಏನಾಗುತ್ತೆ, ಅದನ್ನು ನಿರ್ವಹಣೆ ಮಾಡೋದೇ ಕಷ್ಟ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಒಂದು ವೈಜ್ಞಾನಿಕವಾಗಿ ಒಂದು ಕ್ರಮಬದ್ಧವಾಗಿ ಮಾಡಬೇಕು. ಯಾವುದೇ ಒಂದು ಕಳೆಯನ್ನು ನಾವು ಸುಮ್ಮನೆ ಒಂದು ಕಳೆ ಬಂದಿದೆ ಅದಕ್ಕೆ ಔಷಧ ಹೊಡೆದ್ರೆ ಹೋಗೋದಿಲ್ಲ. ಸೊ ನಾನಾ ಕ್ರಮಗಳಿದ್ದಾವೆ ಈಗ ಒಂದು ನಮ್ಮ ಕೃಷಿಯಲ್ಲಿ, ಅವುಗಳೆಲ್ಲವನ್ನು ಅನುಸರಿಸಿಕೊಂಡು ನಾವು ಈ ಕಳೆ ನಿರ್ವಹಣೆ ಮಾಡಬೇಕು. ಒಂದು ರೈತರು ಜ್ಞಾಪಕ ಇಟ್ಕೋಬೇಕು, ಕಳೆಗಳನ್ನು ನಿರ್ವಹಣೆ ಮಾಡಬೋದೇ ಹೊರತು ನಿರ್ನಾಮ ಮಾಡೋದಕ್ಕಾಗೋದಿಲ್ಲ. ಕಳೆಗಳು ಬರ್ತಾನೆ ಇರುತ್ತೆ, ಅವು ನಿಸರ್ಗದ ಅಥವಾ ಪ್ರಕೃತಿಯ ಒಂದು ಭಾಗ. ಅವುಗಳನ್ನು ನಾವು ಆ ಒಂದು ಋತುಮಾನಕ್ಕೆ ತಕ್ಕಂಗೆ ನಾವು ಅದನ್ನು ನಿರ್ವಹಣೆ ಮಾಡಿದ್ರೆ ಮಾತ್ರ ನಮಗೆ ಕೃಷಿ ಬೆಳೆಗಳಲ್ಲಿ ಲಾಭವನ್ನು ಸಂಪಾದನೆ ಮಾಡಬಹುದು. ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ಒಂದು ಮುಖ್ಯವಾದ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀವಿ. ಕೃಷಿ ಬೆಳೆಗಳಲ್ಲಿ ನಾವು ಕಳೆಗಳನ್ನು ಸಮಗ್ರವಾಗಿ ಯಾವ ರೀತಿ ಮಾಡಬೇಕು ಅನ್ನೋದು. ಆನಂದ್ ಅವರು, ಈಗ ಈ ಕೃಷಿ ಬೆಳೆಗಳಲ್ಲಿ ಎಲ್ಲ ಕಡೆ ಈ ಕಳೆ ಬರ್ತದೆ. ಈಗ ನಾವು ಏಕದಳ, ದ್ವಿದಳ ಧಾನ್ಯ, ತೋಟಗಾರಿಕೆ ಎಲ್ಲ ಬೆಳೆಗಳಲ್ಲಿ ಈ ಒಂದು ಕಳೆನ ನಿರ್ವಹಣೆ ಮಾಡೋದು ಸಾಕಾಗ್ಬಿಟ್ಟಿದೆ ನಮ್ಮ ರೈತರಿಗೆ. ಏನು ಈ ಒಂದು ಕಳೆನ ಯಾವ ತರದಲ್ಲಿ ನಿರ್ವಹಣೆ ಮಾಡಬೇಕು, ಕಡಿಮೆ ಕಳೆ ಹುಟ್ಟಂಗಾಗಬೇಕಪ್ಪ, ಇದಕ್ಕೆ ಏನು ಮಾಡಬೇಕು? ಈ ಮುಚ್ಚಿಗೆ ಮಾಡ್ತಾರೆ, ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಕೆಲವು ಹುಲ್ಲನ್ನು ಮುಚ್ಚಿಗೆ ಮಾಡ್ತಾರೆ, ಮತ್ತೆ ಆ ಕಡೆ ಈ ಕಡೆ ಬೆಳೆದ ಮರಗಳ ಸೊಪ್ಪನ್ನು ತಂದು ಮುಚ್ಚಿಗೆ ಮಾಡ್ತಾರೆ. ಕಳೆನಾಶಕ ಹಾಕಿದ್ರೆ ಬೆಳೆ ಹಾಳಾಗುತ್ತೆ, ಮಣ್ಣು ಹಾಳಾಗುತ್ತೆ, ಈ ತರ ಕೂಡ ಕಾಳಜಿ ತಗೋತಾರೆ. ಏನ್ ಮಾಡ್ಬೇಕು? ಈಗ ಕಳೆಗಳು ಅಂದ್ರೆ, ಈಗ ನಾವು ಒಂದು ಬೆಳೆಯನ್ನ ಬೆಳೆದಿರ್ತೀವಿ, ಅಲ್ಲಿ ಬೇರೆ ಬೆಳೆಗಳು ಸಹ ಬಂದ್ರೆ ಅದನ್ನು ಸಹ ನಾವು ಕಳೆ ಅಂತ ಕರಿತೀವಿ. ಅಂದ್ರೆ ಬೇಕಾಗಿರೋ ಜಾಗದಲ್ಲಿ ಬೇಡವಾದ ಸಸ್ಯಗಳು ಏನೆಲ್ಲ ಇದಾವೆ ಅವುಗಳನ್ನ ನಾವು ಕಳೆಗಳು ಅಂತಾನೆ ಕರಿತೀವಿ. ಉದಾಹರಣೆಗೆ ರಾಗಿಯಲ್ಲಿ ಬೇರೆ ಯಾವುದೋ ಒಂದು ಸಾಮೆನೋ ಅಥವಾ ನವಣೆ ಬಂದಿದ್ರೆ ಅದು ಸಹ ಕಳೆನೆ. ಸೊ ಹಾಗಾಗ್ಬಿಟ್ಟು ನಾವು ಇವುಗಳನ್ನ ನಿರ್ವಹಣೆ ಮಾಡಬೇಕು. ನಿರ್ವಹಣೆ ವಿಧಾನಗಳಲ್ಲಿ ನಾವು ಪ್ರಧಾನವಾಗಿ ಕೃಷಿ ಶಾಸ್ತ್ರದಲ್ಲಿ ನಾವು 4 ವಿಧಾನಗಳನ್ನ ಹೇಳ್ತೇವೆ. ಒಂದು ಭೌತಿಕ ವಿಧಾನ, ಎರಡನೇದು ಜೈವಿಕ ವಿಧಾನ, ಮೂರನೇದು ನಮಗೆ ಈ ಒಂದು ಯಾಂತ್ರಿಕ ವಿಧಾನ, ಹೌದು, ಮತ್ತೆ ಅಥವಾ ಬೇಸಾಯ ಕ್ರಮಗಳ ವಿಧಾನ, ನಾಲ್ಕನೇದು ರಾಸಾಯನಿಕ ವಿಧಾನ. ರಾಸಾಯನಿಕ ವಿಧಾನವನ್ನು ನಾವು ಯಾವಾಗಲೂ ಕಡೆಯಲ್ಲೇ ಹೇಳ್ತೇವೆ, ಯಾಕೆಂದ್ರೆ ಯಾವುದೇ ಕ್ರಮಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಅಷ್ಟೇ ನಮ್ಮ ರೈತ ಬಾಂಧವರು ನೀವು ರಾಸಾಯನಿಕ ಕ್ರಮಗಳಿಗೆ ಹೋಗಬೇಕು. ಯಾಕಂದ್ರೆ ಇವತ್ತು ನಮ್ಮ ಕೃಷಿಯಲ್ಲಿ ಏನಾಗಿದೆ ಅಂದ್ರೆ ರೋಗನಾಶಕಗಳು, ಪೀಡನಾಶಕಗಳು, ಇವುಗಳನ್ನು ನಾವು ನಿರ್ವಹಣೆ ಮಾಡೋಕ್ಕೆ ಸಾಕಷ್ಟು ವಿಪರೀತವಾಗಿ ಔಷಧಿಗಳನ್ನು ಹೊಡಿತಾ ಇದ್ದೀವಿ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಕಳೆನಾಶಕಗಳನ್ನು ಸಹ ವಿಶೇಷವಾಗಿ ಹೆಚ್ಚಾಗಿ ಬಳಸಿದ್ರೆ ಮತ್ತಷ್ಟು ನಾವು ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದೇವೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ದಯವಿಟ್ಟು ನಾವು ಕಳೆ ನಿರ್ವಹಣೆಯನ್ನ ಆದಷ್ಟು ಪ್ರಕೃತಿಯಲ್ಲಿ ಏನೇನು ಪರಿಹಾರಗಳಿದೆ ಅದನ್ನೇ ಹುಡುಕೊಂಡು ಮಾಡಿದ್ರೆ ಬಹಳ ಒಳ್ಳೆಯದು ಅಂತ. ಮತ್ತೆ ಪ್ರಕೃತಿಯ ದತ್ತವಾದ ಅಥವಾ ನಾವು ಒಂದು ರಾಸಾಯನಿಕ ಮುಕ್ತವಾಗಿ ನಾವು ಮಾಡಿದ್ರೆ ಒಳ್ಳೆಯದು. ಇದಕ್ಕೆ ನಾನು ಒಂದೊಂದಾಗಿ ವಿವರಣೆಯನ್ನು ಕೊಡ್ತೇನೆ, ತದನಂತರ ನಾನು ರಾಸಾಯನಿಕ ವಿಧಾನಕ್ಕೆ ಬರ್ತೀನಿ. ಮೊದಲನೇದಾಗಿ ಈಗ ಭೌತಿಕ ವಿಧಾನ ಅಂದ್ರೆ ಫಿಸಿಕಲ್ ಮ್ಯಾನೇಜ್ಮೆಂಟ್ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಬೆಳೆಯನ್ನ ಇಡೋ ಪದ್ಧತಿಯಲ್ಲಿ ನಾವು ಬದಲಾವಣೆಗಳನ್ನು ಮಾಡಬೇಕು. ಇವತ್ತು ಎಷ್ಟೋ ಒಂದು ಜನ ರೈತರು ಏನ್ ಮಾಡ್ತಾರಂದ್ರೆ ಈ ಬೇಸಿಗೆ ಉಳುಮೆ, ಆಳವಾದ ಉಳುಮೆ ಇವುಗಳನ್ನೆಲ್ಲ ಮಾಡ್ತಾ ಇಲ್ಲ. ಸೊ ಈ ಒಂದು ಕಳೆಗಳು ಹೋಗ್ಬೇಕಂದ್ರೆ ಈಗ ಏಪ್ರಿಲ್ ಮೇ ನಲ್ಲಿ ನಮ್ಮ ಒಂದು ಸೂರ್ಯನ ರಶ್ಮಿ ಎಷ್ಟಿರುತ್ತೆ ಅಂದ್ರೆ ಹೆಚ್ಚು ಕಡಿಮೆ ನಿಮ್ಗೆ 35-40-45 ಡಿಗ್ರಿವರೆಗೂ ಹೋಗುತ್ತೆ. ಕೆಲವೊಂದು ಪ್ರದೇಶಗಳಲ್ಲಿ ನಿಮಗೆ 50 ಡಿಗ್ರಿವರೆಗೂ ಹೋಗುತ್ತೆ, ಉತ್ತರ ಕರ್ನಾಟಕದ ಕೆಲವೊಂದು ಪ್ರದೇಶಗಳಲ್ಲಿ. ಸೊ ಅಂತ ಟೈಮಲ್ಲಿ ಮಾರ್ಚ್ ಅಥವಾ ಫೆಬ್ರವರಿಯಲ್ಲಿ ಏನು ಮಳೆ ಬರುತ್ತೆ ಬೆಳೆ ಇಲ್ಲದೆ ಇರುವಾಗ, ನಾವು ಚೆನ್ನಾಗಿ ಉಳುಮೆ ಮಾಡಿ ಅದನ್ನ ಸೂರ್ಯನ ಒಂದು ತಾಪಕ್ಕೆ ನೇರವಾಗಿ ಬಿಸಿಲಿಗೆ ಒಡ್ಡೋ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗಲೂ ಸಹ ಈ ಕಳೆಗಳಲ್ಲಿರೋ ಬೀಜಗಳು ಏನಿದೆ ಅದು ಸಂಪೂರ್ಣವಾಗಿ ನಿರ್ನಾಮ ಆಗುತ್ತೆ. ಇದು ಒಂದು ಒಳ್ಳೆ ಪದ್ಧತಿ. ಮಾಗಿ ಉಳುಮೆ ಅಥವಾ ಸಿಗಂಗಾಗಬೇಕು, ನೇರವಾಗಿ ಸೂರ್ಯನ ಶಾಖಕ್ಕೆ ಮೈ ಒಡ್ಡಬೇಕು ಆ ಬೀಜಗಳು, ಕಳೆ ಬೀಜಗಳು. ಆವಾಗ ನಿಮಗೆ ಕಳೆ ಬರೋದು ಕಡಿಮೆ ಆಗುತ್ತೆ. ಮತ್ತೆ ಆವಾಗ ನಿಮಗೆ ಯಾವುದೇ ರೀತಿಯಲ್ಲಿ ಭೂಮಿಯಲ್ಲಿ ತೇವಾಂಶ ಇರೋದಿಲ್ಲ, ಬೆಳೆ ಇರೋದಿಲ್ಲ, ನೇರವಾಗಿ ಅವು ಒಂದು ನಿರ್ವಹಣೆ ಮಾಡೋದಕ್ಕೆ ಒಂದು ಬರುತ್ತೆ. ಅದಕ್ಕೆ ನಾವು ಮಾಗಿ ಉಳುಮೆ ಅಥವಾ ಆಳವಾದ ಉಳುಮೆಯನ್ನ ಕೃಷಿಯಲ್ಲಿ ವರ್ಷಕ್ಕೆ ಒಂದು ಬಾರಿ ಮಾಡಲೇಬೇಕು ಅಂತ ಹೇಳುದು. ಇದು ಒಂದು ಪದ್ಧತಿ. ಅದು ಯಾವುದೇ ಕೃಷಿ ಇರಲಿ, ಯಾವುದೇ ಕೃಷಿ ಇರಲಿ, ತೋಟಗಾರಿಕಾ ಬೆಳೆಗಳಲ್ಲಿ ಆಗೋದಿಲ್ಲ, ಅಲ್ಲಿ ನಿಮಗೇನು ಬೇರೆ ರೀತಿಯಲ್ಲಿ ಈಗ ರೋಟೋವೇಟರ್ ಅವುಗಳನ್ನ ಹಾಕೊಂಡು ಮಾಡ್ಕೋಬಹುದು. ಸೊ ಎರಡನೇ ಪದ್ಧತಿ ಏನಂದ್ರೆ ಬೆಳೆಗಳನ್ನ ನಾವು ಇಡೋ ರೀತಿಯಲ್ಲಿ ನಾವು ಬದಲಾವಣೆಯನ್ನ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ನಾವು ಅಂತರ ಬೆಳೆಗಳು ಅಂತ ಹೇಳ್ತೀವಿ ಅಥವಾ ಮಿಶ್ರ ಬೆಳೆಗಳು ಅಂತ ಹೇಳ್ತೀವಿ. ಇದನ್ನ ಮಾಡುವಾಗ ಏನಾಗುತ್ತೆ ಅಂದ್ರೆ ಒಂದು ನಿರ್ದಿಷ್ಟ ಒಂದು ಲೈನ್ ಅಲ್ಲಿ ನಾವು ಹಾಕೋದ್ರಿಂದ ನಮಗೆ ಅಂತರ ಬೇಸಾಯ ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ. ಸೊ ಇದನ್ನ ನಾವು ಮಾಡ್ಕೋಬೇಕು. ಎರಡನೇದು ಅಂತರ ಬೆಳೆ ಮಿಶ್ರ ಬೆಳೆ ಪದ್ಧತಿಗಳನ್ನ ಮಾಡಿಕೊಂಡು ಜೊತೆಗೆ ಬೆಳೆ ಪರಿವರ್ತನೆ. ಉದಾಹರಣೆಗೆ ಕೆಲವೊಂದು ಈ ಗರಿಕೆ ತುಂಗೆ ಇವು ಹೆಚ್ಚಾಗಿರೋ ಒಂದು ಪ್ರದೇಶಗಳಲ್ಲಿ ನಾವು ಆದಷ್ಟು ಈ ಆಲೂಗಡ್ಡೆ ಅಥವಾ ನೆಲಗಡಲೆ ಈ ತರ ಶುಂಠಿ ಅರಿಶಿಣ ಈ ತರ ಬೆಳೆಗಳನ್ನ ಹಾಕೋದ್ರಿಂದ ಏನಾಗುತ್ತೆ, ನೀವು ಪದೇ ಪದೇ ಅಗಿತಾ ಇರ್ತೀರಿ. ಸೊ ಆವಾಗ ಕಳೆಗಳ ಒಂದು ಇದು ಕಡಿಮೆ ನಿರ್ವಹಣೆ ಮಾಡ್ಕೋಬಹುದು. ಮತ್ತೆ ಮೂರನೇದು ಕೆಸರು ಮಡಿ ಅಂತ ಹೇಳ್ತೀವಿ. ಸೊ ಕೆಸರು ಮಡಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸಾಕಷ್ಟು ಈಗ ನೀರಾವರಿ ಪ್ರದೇಶದಲ್ಲಿ ಬರ್ಕೋ ಗರಿಕೆ ಇರ್ಬೋದು, ತುಂಗೆ ಇರ್ಬೋದು, ಅಥವಾ ಬೇರೆ ಕೊನ್ನಾರೆ ಅಂತ ಹೇಳ್ತೀವಿ, ಉಳಿ ಸೊಪ್ಪು ಅಂತ ಹೇಳ್ತೀವಿ, ಇವುಗಳನ್ನ ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು. ಯಾಕಂದ್ರೆ ಅಲ್ಲಿ ನೀರನ್ನ ಸತತವಾಗಿ ನಿಲ್ಲಿಸೋದ್ರಿಂದ ಈ ಕಳೆಗಳು ಕಂಟ್ರೋಲ್ಗೆ ಬರುತ್ತೆ. ಮತ್ತೆ ನಾಲ್ಕನೇ ವಿಧಾನ ಸಾಲು ಬಿತ್ತನೆ ಅಂತ ಹೇಳ್ತೀವಿ. ಈಗ ಸಾಲು ಬಿತ್ತನೆ ಈಗ ರೈತರು ಏನ್ ಮಾಡ್ತಾರಂದ್ರೆ ಸಾಕಷ್ಟು ರೈತರು ಚೆಲ್ಲೋದು ಬ್ರಾಡ್ಕಾಸ್ಟಿಂಗ್ ಮೆಥಡ್ ಅಂತ ಹೇಳ್ತೀವಿ. ಸೊ ಬ್ರಾಡ್ಕಾಸ್ಟಿಂಗ್ ಮೆಥಡ್ ಮಾಡುವಾಗ ನೀವು ಬೆಳೆಯನ್ನು ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ, ಎರಡನೇದು ಕಳೆಗಳನ್ನು ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನೀವು ಗದ್ದೆ ಅಥವಾ ಸಿಕ್ಕಾಕೊಳ್ಳುತ್ತೆ, ಹೊಲಕ್ಕೆ ಎಂಟ್ರಿ ಆಗೋಕೆ ಆಗೋದಿಲ್ಲ. ಸೊ ಅದೇ ಸಾಲು ಬಿತ್ತನೆ ಮಾಡೋದ್ರಿಂದ ನಿಮಗೆ ನೀವು ಕುಂಟೆ ಹಾಯಿಸಬಹುದು, ಸೈಕಲ್ ವೀಡ್ರ್ ಹಾಯಿಸಬಹುದು, ಕೋನ ವೀಡ್ರ್ ಹಾಯಿಸಬಹುದು, ಇವೆಲ್ಲದಕ್ಕೂ ಸಹ ಅವಕಾಶ ಇರುತ್ತೆ. ಸೊ ಇದು ಇನ್ನೊಂದು ಮೆಥಡ್. ಮತ್ತೆ ಸಸಿಗಳ ಸಂಖ್ಯೆಯನ್ನ ಕಾಪಾಡೋದು ಇದು ಸಹ ಬಹಳ ಮುಖ್ಯ. ನೀವು ಕೆಲವೊಂದು ಟೈಮ್ ಏನಾಗುತ್ತೆ, ಕೆಲವೊಂದು ಕಡೆ ಹೆಚ್ಚಿನ ಬೀಜ ಹಾಕ್ತಾರೆ, ಕೆಲವೊಂದು ಕಡೆ ಕಡಿಮೆ ಬೀಜ ಹಾಕ್ತಾರೆ. ಸೊ ಅಂತ ಟೈಮಲ್ಲಿ ಕಳೆಗಳು ಹೆಚ್ಚಾಗಿ ಬರುತ್ತೆ, ಅದನ್ನ ಸಸಿಗಳ ಕ್ರಮವನ್ನು ನಾವು ಕಾಪಾಡಬೇಕು. ಮತ್ತೆ ಇವತ್ತಿನ ವಿಶೇಷವಾಗಿ ಇವತ್ತಿನ ಸಂದರ್ಭದಲ್ಲಿ ಮಳೆ ನೀರಿನ ಸಂರಕ್ಷಣೆ ಇರಬಹುದು ಅಥವಾ ನಿಮಗೆ ಗಿಡಕ್ಕೆ ಹಾಕಿರೋ ಗೊಬ್ಬರ ನೇರವಾಗಿ ಸಿಗಬೇಕಂದ್ರೆ ನೀವು ಅಂತರ ಬೇಸಾಯವನ್ನು ಮಾಡಲೇಬೇಕು. ಸೊ ಇದನ್ನ ಮಾಡುವಾಗ ನಮಗೆ ಕಳೆಗಳು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಮತ್ತೆ ಆದಷ್ಟು ಸಹ ನೀರಾವರಿಯನ್ನ ಪದೇ ಪದೇ ಕಟ್ತಾ ಇರಬಹುದು ಬೆಳೆಗಳಿಗೆ. ನೀರಿನ ನಿರ್ವಹಣೆ ಬಹಳ ಮುಖ್ಯ. ಹೆಚ್ಚು ನೀರು ಕೊಟ್ಟ ತಕ್ಷಣ ನಮಗೆ ಹೆಚ್ಚು ಇಳುವರಿ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಒಂದು ಬೆಳೆ ಎಷ್ಟು ಬೇಕೋ ಅಷ್ಟೇ ನೀರು ತಗೊಳ್ಳೋದು. ಸೊ ನೀರನ್ನ ಕಡಿಮೆ ಮತ್ತು ಅದನ್ನ ನೋಡಿಕೊಂಡು ಮಾಡಬೇಕು. ಮತ್ತೆ ಬೆಳೆ ಪರಿವರ್ತನೆ, ಈಗಾಗಲೇ ಹೇಳಿದ್ರೆ ನಾನು ಬೆಳೆ ಪರಿವರ್ತನೆ, ಒಂದೇ ಜಾತಿಯ ಅಥವಾ ಒಂದೇ ಕುಟುಂಬದ ಬೆಳೆಗಳನ್ನ ನಿರಂತರವಾಗಿ ನಾವು ಬೆಳೆಯಬಾರದು. ಸೊ ಇದು ಸಹ ಬಹಳ ಮುಖ್ಯ. ಮತ್ತೆ ಹೊದಿಕೆ, ಕೆಲವೊಂದು ಬೆಳೆಗಳಿಗೆ ನಾವು ಹೊದಿಕೆಗಳನ್ನ ಹಾಕ್ಸೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಅದನ್ನ ಪ್ಲಾಸ್ಟಿಕ್ಗೆ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ರೈತರು. ಸೊ ಪ್ಲಾಸ್ಟಿಕ್ ಆದಷ್ಟು ಕಡಿಮೆ ಮಾಡಬೇಕು, ಯಾಕಂದ್ರೆ ಅದು ಕೊಳೆಯೋದಕ್ಕೆ ಸಾಕಷ್ಟು ನೂರಾರು ವರ್ಷಗಳೇ ಬೇಕು. ಸೊ ಹಂಗಾಗಿ ನಾವು ಸಸ್ಯ ಆಧಾರಿತ ಅಥವಾ ಪ್ರಕೃತಿಯಲ್ಲಿ ಏನು ಸಿಗುತ್ತೆ ಅದನ್ನ ಹೊದಿಕೆಗಳನ್ನ ಮಾಡಬೇಕು. ಸೊ ಈ ಎಲ್ಲ ಉಪಕ್ರಮಗಳನ್ನ ಬೇಸಾಯ ಕ್ರಮದಲ್ಲಿ ಅಳವಡಿಸಿದರೆ ಖಂಡಿತವಾಗಲೂ ಸಹ ನಾವು ಕಳೆಗಳನ್ನ ನಿರ್ವಹಣೆ ಮಾಡಬಹುದು. ಇದು ಎಲ್ಲವೂ ಸೇರಿ ನಾವು ಬೇಸಾಯ ಪದ್ಧತಿಯಲ್ಲಿ ಯಾವ ರೀತಿ ಕಳೆಯನ್ನ ನಿರ್ವಹಣೆ ಮಾಡಬೇಕು ಅನ್ನೋದು. ಇನ್ನು ಎರಡನೇ ಪದ್ಧತಿ ಬಂದ್ಬಿಟ್ಟು ಜೈವಿಕ ಪದ್ಧತಿ. ಈಗ ಕೆಲವು ಒಂದು ನೀರಿರೋ ಕಡೆ, ಈಗ ಕೆರೆ ಇರಬಹುದು ಅಥವಾ ಕಾಲುವೆಗಳಿರ್ಬೋದು, ಅಂತ ಕಡೆ ಏನಾಗುತ್ತೆ, ನಾವು ಯಾವುದೇ ರೀತಿಯ ಔಷಧಿಗಳನ್ನ ಹೊಡೆಯೋದಕ್ಕೆ ಆಗೋದಿಲ್ಲ. ಒಡೆಯೋದಕ್ಕೆ ಆಗಲಿಲ್ಲ ಅಂದ್ರೆ ಅಲ್ಲಿ ನಾವು ಕಳೆಗಳನ್ನ ಮುಕ್ತವಾಗಿ ಬೆಳೆಯೋದಕ್ಕೆ ಅವಕಾಶ ಬಿಟ್ಟಿದ್ದೀವಿ ಅಂತ. ಸೊ ಅಂತ ಸಂದರ್ಭದಲ್ಲಿ ನಾವು ಈ ಜೈವಿಕ ವಿಧಾನ, ಕೆಲವೊಂದು ಹುಳಗಳಿದೆ ಅಥವಾ ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ನಾವು ಪಾರ್ಥೇನಿಯಂ ಏನ್ ಬರುತ್ತೆ ಎಲ್ಲಾ ಕಡೆ ಇದೆಯಲ್ಲ, ಕಾಂಗ್ರೆಸ್ ಗಿಡ ಅಂತ ಕರಿತೀವಿ ಅಥವಾ ವೈಟ್ ಕ್ಯಾಪ್ ಅಂತ ಕರಿತೀವಿ, ಕ್ಯಾರೆಟ್ ವೀಡ್ ಅಂತ ಕರಿತೀವಿ, ಸುಮಾರು ಹೆಸರಿದೆ. ಅದನ್ನ ನಾವು ಇವತ್ತು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಖಂಡಿತವಾಗ್ಲೂ ಸಹ ನಾವು ಮೆಕ್ಸಿಕನ್ ದುಂಬಿ ಅಂತ ಬರುತ್ತೆ, ಝೈಗೋಗ್ರಾಮ ಬೈಕೋಲರೆಟಾ, ಸೊ ಆತರ ಒಂದು ಹುಳಗಳನ್ನ ನಾವು ಪ್ರಕೃತಿಗೆ ನಾವು ಬಿಡುಗಡೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಸೊ ಇದರಿಂದ ಪ್ರಕೃತಿಗೂ ಒಳ್ಳೇದು, ಕಳೆ ನಿರ್ವಹಣೆ ಮಾಡೋದಕ್ಕೂ ಒಳ್ಳೇದು. ಇದು ಬಹಳ ಕಾಲದಿಂದ ನಾವು ಹೇಳ್ತಾ ಇದೀವಿ, ಇದನ್ನು ಸಹ ಮಾಡ್ಕೋಬಹುದು. ಸೊ ಇನ್ನು ನಾವು ಬೇರೆ ಪದ್ಧತಿ ಅಂದ್ರೆ ಕಳೆನಾಶಕಗಳ ಪದ್ಧತಿ. ಸೊ ಇವತ್ತು ಎಲ್ಲ ರೈತರು ನಮಗೆ ಕೃಷಿಕರ ಅಭಾವ, ಕೃಷಿಕರ ಒಂದು ಕ್ಷೇತ್ರದಲ್ಲಿ ಕಾರ್ಮಿಕರ ಸಮಸ್ಯೆ ಅಭಾವ ವಿಪರೀತ ಇದೆ. ಸೊ ಈ ಕಾರ್ಮಿಕರ ಅಭಾವದಿಂದ ಯಾರು ಸಹ ನಮಗೆ ಸಕಾಲದಲ್ಲಿ ಅಥವಾ ಬೇಕಾದ ಟೈಮ್ಗೆ ನಾವು ಕಳೆಗಳನ್ನು ತೆಗೆಯೋದಕ್ಕೆ ಆಗೋದಿಲ್ಲ. ಮತ್ತೆ ಇನ್ನೊಂದು ಅವರಿಗೆ ವಿಪರೀತವಾದ ಕೂಲಿ, ಇದು ಸಹ ನಮ್ಮ ರೈತರನ್ನ ಬಾಧಿಸ್ತಾ ಇರೋದು ಒಂದು ಸಮಸ್ಯೆ. ಅಂತ ಸಮಯದಲ್ಲಿ ಯಾವುದೇ ಒಂದು ವಿಧಾನ ಕೆಲಸ ಮಾಡಲಿಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ನಾವು ಕಳೆನಾಶಕಗಳನ್ನ ಬಳಸೋದಕ್ಕೆ ಹೆಚ್ಚನ್ನ ಒತ್ತು ಕೊಡಬಹುದು. ಆದ್ರೆ ಅದು ಸಹ ಒಂದು ಇತಿಮಿತಿಯಲ್ಲಿ ಇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ರೈತರಿಗೆ ಮನವರಿಕೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಸೊ ಕೆಲವೊಂದು ಬೆಳೆಗಳಿಗೆ ಹೇಳೋದಾದ್ರೆ, ಸೊ ಉದಾಹರಣೆಗೆ ನಮ್ಮ ಒಂದು ರಾಗಿ ಇರಬಹುದು. ಸೊ ರಾಗಿ ಈಗ ಹೆಚ್ಚಿನ ಜನ ಫೋನ್ ಮಾಡೋದೇ ರಾಗಿಯಲ್ಲಿ ಕಳೆ ನಿರ್ವಹಣೆ ಯಾವ ತರ ಮಾಡಬೇಕು ಅಂತ. ಸೊ ರಾಗಿಯಲ್ಲಿ ನಾವು ಕಳೆ ನಿರ್ವಹಣೆ ಮಾಡಬೇಕಂದ್ರೆ ಖಂಡಿತವಾಗಲೂ ಸಹ ನಾವು ಒಂದು ರೀತಿಯಲ್ಲಿ ವಿಶೇಷವಾದ ಒಂದು ಅದಕ್ಕೆ ಮತ್ತೆ ಕಳೆನಾಶಕಗಳಲ್ಲೂ ಸಹ ಎರಡು ರೀತಿಯ ಒಂದು ವಿಧಗಳಿದೆ. ಒಂದು ಫ್ರೀ ಎಮರ್ಜೆಂಟ್ ಅರ್ಬಿಸೈಡ್ಸ್ ಮತ್ತೆ ಪೋಸ್ಟ್ ಎಮರ್ಜೆಂಟ್ ಅರ್ಬಿಸೈಡ್ಸ್ ಅಂತ. ಫ್ರೀ ಎಮರ್ಜೆಂಟ್ ಅಂದ್ರೆ ನಿಮಗೆ ಮೊಳಕೆ ಪೂರ್ವ ಯಾವುದು, ಕಳೆಗಳು ಮೊಳಕೆ ಹೊಡೆಯೋದಕ್ಕೆ ಮುಂಚೆ. ಸೊ ಅದನ್ನ ನಾವು ಒಂದು ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಸೊ ಇದಕ್ಕೆ ನಮಗೆ ನಿಮಗೆ ಬ್ಯೂಟಾಕ್ಲೋರ್ ಅಂತ ಒಂದು ಕಳೆನಾಶಕ ಇದೆ, ಆಕ್ಸಿಫ್ಲೋರೋಫಿನ್ ಕಳೆನಾಶಕ ಇದೆ, ಪೆಂಡಿಮಿಥಲಿನ್ ಕಳೆನಾಶಕ ಇದೆ. ಸೊ ಈ ಯಾವ್ದಾದ್ರೂ ಒಂದು ಕಳೆನಾಶಕವನ್ನ ನೀವು ಬಳಸ್ಕೋಬಹುದು. ಆದ್ರೆ ಏನಂದ್ರೆ ಇವುಗಳನ್ನ ಬಳಸುವಾಗ ರೈತರು ಒಂದು ಸೂಕ್ಷ್ಮತೆಯನ್ನ ಅರಸಬೇಕು, ಅದು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು, ಯಾವ ಟೈಮಲ್ಲಿ ಸಿಂಪಡಣೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ನಾ ಬಿತ್ತನೆ ಮಾಡಿದ 3 ದಿವಸದ ಒಳಗೆ ಇದನ್ನ ಮಾಡಬೇಕು. ಸೊ ಇದು ಬಹಳ ಮುಖ್ಯ ಈ ಒಂದು ಕಳೆನಾಶಕಗಳನ್ನ. ಒಂದು ರೀತಿ ಕಳೆ ಬಂದ ಮೇಲೆ ಅಂದ್ರೆ 15-20 ದಿವಸದಲ್ಲಿ ನಾವು ಕಳೆಗಳಿದ್ರೆ ಆವಾಗ 2,4-D ಅನ್ನೋ ಒಂದು ಕಳೆನಾಶಕವನ್ನ ನಾವು ಬಳಸ್ಕೊಂಡ್ರೆ ಕಳೆಗಳನ್ನ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು. ಮತ್ತೆ ಯಾವುದೇ ಕಳೆನಾಶಕದಿಂದ 100% ಕಳೆಗಳು ನಿರ್ವಹಣೆ ಆಗುತ್ತೆ ಅಂತ ನಾವು ಗ್ಯಾರಂಟಿ ಕೊಡೋಕೆ ಆಗೋದಿಲ್ಲ. ಯಾಕಂದ್ರೆ ವಿವಿಧ ಜಾತಿಯ ಕಳೆಗಳು ನಮ್ಮ ಒಂದು ರೈತರ ಜಮೀನಿನಲ್ಲಿ ಇರ್ತವೆ ಇವತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಕಳೆನಾಶಕವನ್ನ ಬಳಸುವಾಗ ರೈತರು ಬಹಳ ಎಚ್ಚರಿಕೆಯಿಂದ ಇರಬೇಕು, ಮತ್ತೆ ಸೂಕ್ತವಾದ ಕಳೆನಾಶಕಗಳನ್ನು ಮಾತ್ರ ಬಳಸಬೇಕು. ಹೇಳಿದ ಒಂದು ಪ್ರಮಾಣ ಮತ್ತು ಹೇಳಿದ ಟೈಮ್ಗೆ ಇದನ್ನ ಬಳಸಿದ್ರೆ ಖಂಡಿತವಾಗಲೂ ಸಹ ಇದು ಕಳೆನಾಶಕಗಳಿಂದ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ಯಾವೆಲ್ಲ ಕಳೆನಾಶಕಗಳು ಈಗ ಬಳಕೆ ಆಗ್ತಾ ಇದಾವೆ ಡಾಕ್ಟರ್ ಆನಂದ್ ಅವರೇ? ಈಗ ಬೇರೆ ಬೇರೆ ನಾನು ಈಗಾಗಲೇ ಬರೀ ನಾನು ಒಂದು ರಾಗಿಗೆ ಉದಾಹರಣೆ ಕೊಟ್ಟೆ, ಅದೇ ರೀತಿ ಭತ್ತಕ್ಕಾದ್ರೆ ಈಗ ಪ್ರೆಟಿಲಾಕ್ಲೋರ್ ಅಂತಿದೆ, ನಾಟಿ ಮಾಡಿರೋ ಭತ್ತ ಇರಬಹುದು ಅಥವಾ ಡ್ರಿಲ್ ಸೋನ್ ಭತ್ತ ಇರಬಹುದು, ಮತ್ತೆ ಪೈರೋಜ ಸಲ್ಫಿರಾನ್ ಈಥೈಲ್ ಅಂತಿದೆ, ಮತ್ತೆ ಕ್ಲೋಮಾಜೋನ್ ಅಂತಿದೆ, ಬೆನ್ಸಲ್ಫಿರಾನ್ ಮೀಥೈಲ್ ಪ್ಲಸ್ ಪ್ಲೆಟಿಲೋಕ್ಲಾರ್ ಅಂತಿದೆ, ಅನಿಲೋಫಾಸ್ ಅಂತಿದೆ, ಆಕ್ಸಾ ಡಯೋಜೋನ್ ಅಂತಿದೆ, ಥಯೋಬೆನ್ಕಾರ್ಪ್ ಅಂತಿದೆ, ಪೆಂಡಿಮೆಥಲಿನ್ ಅಂತಿದೆ. ಅವೆಲ್ಲ ಈಗ ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ. ನೀವು ಯಾವ್ದಂದ್ರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ನೀವು ಸಂಶೋಧನೆ ಮಾಡಬೇಕು, ಯಾವ ಕಳೆನಾಶಕ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಎಷ್ಟನ್ನ ಬಳಸಬೇಕು, ಮಾರಕ ಆಗಿರಬಾರ್ದು, ಮಾರಕ ಇದಾಗಿರ್ಬಾರ್ದು. ಮತ್ತೆ ಈ ಬಿಸ್ಪೈರಿಬ್ಯಾಕ್ ಸೋಡಿಯಂ, ಎಥಾಕ್ಸಿ ಸಲ್ಫಿರಾನು, ಮತ್ತೆ ಸೈ ಹ್ಯಾಲೋಪಾಪಿ ಇಥೈಲ್. ಸೊ ಇದು ಭತ್ತ ನಾಟಿ ಮಾಡಿದ ಒಂದು 15-20 or 25 ದಿವಸದ ಒಳಗಡೆ ಆಗ್ಬೇಕು, ಉದಯೋತ್ತರ ಅಂತ ಕರಿತೀವಿ. ಸೊ ಈ ಕಳೆನಾಶಕಗಳನ್ನ ನಾವು 20 ದಿವಸದ ನಂತರ ಆಗ್ಬೇಕು. ಅದೇ ಡ್ರಿಲ್ ಸೋನ್ ಪ್ಯಾಡೆ ಅಂತ ಕರಿತೀವಿ. ಡ್ರಿಲ್ ಸೋನ್ ಅಂದ್ರೆ ಕೆಲವು ರೈತರು ಏನ್ ಮಾಡ್ತಾರೆ, ನೇಗಿಲೆಲ್ಲ ಹಾಕ್ಬಿಡ್ತಾರೆ. ಹೌದು. ಸೊ ಅಂತ ಟೈಮಲ್ಲಿ ಅಂತ ರೈತರಿಗೆ ಆಕ್ಸಿಫ್ಲೋರೋಫೆನ್ನು, ಅನಿಲೋಪಾಸ್, ಪೆಂಡಿಮಿಥಲಿನ್ ಮತ್ತು ಬಿಸ್ಪೈರಿಬ್ಯಾಕ್ ಸೋಡಿಯಂ, ಮತ್ತೆ ಪೈರೋಜ ಸಲ್ಫರಾನ್ ಇಥೈಲ್, ಸೊ ಈ ಒಂದು ಕಳೆನಾಶಕಗಳನ್ನ ಉದಯಪೂರ್ವ ಅಂದ್ರೆ ಕಳೆಗಳು ಮೊಳಕೆ ಬರೋದಕ್ಕೆ ಮುಂಚೆ ಮಾಡಬೇಕು. ಮೊಳಕೆ ಬಂದ ಆದ್ಮೇಲೆ ಬಿಸ್ಪೈರಿಬ್ಯಾಕ್ ಸೋಡಿಯಂ ಅಂತ ಒಂದು ಕಳೆನಾಶಕ ಇದೆ, ಅದನ್ನ ನಾವು ಬಳಸ್ಕೋಬಹುದು. ಸೊ ಈ ರೀತಿಯಾಗಿ ಸಾಕಷ್ಟು ಕಳೆನಾಶಕಗಳು ಇದೆ. ಮತ್ತೆ ಇನ್ನೂ ಕೆಲವು ರೈತರು ನಮಗೆ ಕಾಮನ್ ಆಗಿ ಅಥವಾ ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ ಅಂದ್ರೆ, ಸರ್ ನಾವು ಬೈಲಲ್ಲಿ ಕಳೆಗಳು ಹೆಚ್ಚಾಗಿ ಆಗ್ಬಿಟ್ಟಿದೆ, ಅದಕ್ಕೆ ಯಾವ್ದು ಹೊಡಿಬೇಕು, ಅಥವಾ ತೋಟದಲ್ಲೆಲ್ಲ ವಿಪರೀತ ಕಳೆಗಳಾಗ್ಬಿಟ್ಟಿದೆ, ಯಾವ್ದನ್ನು ಹೊಡಿಬೇಕು ಅಂತ ಕೇಳ್ತಾರೆ. ಅಂದ್ರೆ ಬೆಳೆ ಇದೆ, ಕಳೆಗಳು ಜಾಸ್ತಿ ಆಗಿದೆ. ಸೊ ಅಂತ ಟೈಮಲ್ಲಿ ನಾವು ಈ ಗ್ಲೈಫೋಸೆಟ್ ಅನ್ನೋ ಒಂದು ಕಳೆನಾಶಕವನ್ನು ನಾವು ಶಿಫಾರಸು ಮಾಡ್ತೀವಿ. ಅದು ಒಂದು ಲೀಟರ್ ನೀರಿಗೆ 10 ml. ಬಟ್ ಏನಂದ್ರೆ ಅದನ್ನ ನೀವು ಸಿಂಪಡಣೆ ಮಾಡುವಾಗ ಒಂದು 20 g ಯೂರಿಯಾ ಮತ್ತೆ ಒಂದು ನಿಂಬೆಹಣ್ಣಿನ ರಸ ಒಂದು 2-3 ಡ್ರಾಪ್ ಅನ್ನು ಹಾಕಿ ಮಾಡಿದ್ರೆ ಖಂಡಿತವಾಗ್ಲೂ ಸಹ ಎಲ್ಲಾ ತರದ ಕಳೆಗಳು ಸಹ ನಾವು ನಿರ್ವಹಣೆ ಮಾಡಬಹುದು. ಆದ್ರೆ ಕಳೆನಾಶಕದ ಬಳಕೆ ರೈತ ಬಾಂಧವರು ಇದು ನಿಮ್ಮ ಒಂದು ಕೊನೆಯ ಆಯ್ಕೆ ಆಗಿದ್ರೆ ಬಹಳ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಯಾವುದೇ ವಿಧಾನ ನಿಮಗೆ ಆಗಲಿಲ್ಲ ಅಂದ್ರೆ ಅಷ್ಟೇ ಇದನ್ನ ಬಳಸಿ, ಇಲ್ಲ ಅಂದ್ರೆ ಇದನ್ನ ಕೊನೆಯ ಒಂದು ಆಪ್ಷನ್ ಆಗಿ ಇಟ್ಕೊಳ್ಳಿ ಅಂತ ನಮ್ಮ ಇದು. ಡಾಕ್ಟರ್ ಆನಂದ್ ಅವರೇ, ಈ ಕಳೆನಾಶಕಗಳನ್ನ ಬಳಕೆ ಮಾಡುವಾಗ ಯಾವ್ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನ ನಮ್ಮ ರೈತರು ಅನುಸರಿಸಬೇಕು ಅಂತೀರಿ? ಸೊ ಇದು ಬಹಳ ಮುಖ್ಯವಾದ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ರೈತರು ಬರೀ ಅವರು ಒಂದು ಮಾಸ್ಕ್ ಹಾಕೋದಿಲ್ಲ ಮುಖಕ್ಕೆ, ಅಥವಾ ಕಣ್ಣಿಗೆ ಗ್ಲಾಸ್ ಹಾಕೋದಿಲ್ಲ, ತಲೆಗೆ ಏರ್ ಕವರ್ ಹಾಕೋದಿಲ್ಲ, ಮತ್ತೆ ಕೈಗಳಿಗೆ ಗ್ಲೌಸ್ ಹಾಕೋದಿಲ್ಲ, ಮತ್ತೆ ದೇಹಕ್ಕೆ ಅದರದೇ ಆದ ಒಂದು ಡ್ರೆಸ್ ಹಾಕೋದಿಲ್ಲ, ಎಲ್ಲ ಯಾವುದೇ ಬಳಸದೆ ಬಳಸ್ತಾ ಇರ್ತದೆ. ನಾನು ರೈತರಿಗೆ ಕಿವಿ ಮಾತು ಹೇಳೋದೇನೆಂದ್ರೆ, ಯಾವುದೇ ಒಂದು ಔಷಧಿಯನ್ನ ನೀವು ತಗೊಳ್ಳುವಾಗ ನಿಮಗೆ ಒಂದು ಪ್ರೊಟೆಕ್ಷನ್ ಕಿಟ್ ಅಂತ ಕೊಡ್ತಾರೆ ಅವರು. ಹೌದು, ಅದು ನಿಮ್ಮನ್ನ ಸೇಫ್ ಗಾರ್ಡ್ ಮಾಡುತ್ತೆ, ನಿಮ್ಮನ್ನ ಕಾಪಾಡುತ್ತೆ. ಕೈಗಳಿಗೆ ಗ್ಲೌಸ್ ಹಾಕೋಬೇಕು, ಕಣ್ಣಿಗೆ ಕನ್ನಡಕ ಹಾಕಬೇಕು, ತಲೆಗೆ ಒಂದು ಏರ್ ಕಾಫ್ ಹಾಕೋಬೇಕು, ಮತ್ತೆ ದೇಹಕ್ಕೆ ಒಂದು ಕೋಟ್ ಹಾಕಬೇಕು, ಮತ್ತೆ ಕಾಲಿಗೆ ಶೂ ಹಾಕಬೇಕು. ಓಹೋ, ಇಷ್ಟೆಲ್ಲ ಇಷ್ಟೆಲ್ಲ ಹಾಕೊಂಡು ನೀವು ಕಳೆನಾಶಕಗಳು ಅಥವಾ ಯಾವುದೇ ಕೆಮಿಕಲ್ಸ್ ಅನ್ನು ಹೊಡೆದಾಗ ನಿಮ್ಮ ದೇಹಕ್ಕೆ ಯಾವುದೇ ರೀತಿಯಲ್ಲಿ ಹಾನಿಕರ ಆಗೋದಿಲ್ಲ. ಇದು ಏನಾಗುತ್ತಂದ್ರೆ, ಒಂದು ಸರಿ ಎರಡು ಸರಿ ಆದ್ರೆ ನಿಮಗೆ ಏನು ಆಗೋದಿಲ್ಲ, ಪ್ರತಿ ಸರಿ ನೀವು ಈ ಒಂದು ರಾಸಾಯನಿಕಗಳನ್ನ ಹೊಡಿತಾ ಹೊಡಿತಾ ಇದ್ರೆ ಖಂಡಿತವಾಗ್ಲೂ ಸಹ ನಮ್ಮ ದೇಹಕ್ಕೆ ಹಾನಿ ಆಗೇ ಆಗುತ್ತೆ. ಎಲ್ಲ ರೈತ ಬಾಂಧವರು ದಯಮಾಡಿ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಆದಷ್ಟು ನೀವು ಸುರಕ್ಷತಾ ಕ್ರಮಗಳನ್ನ ಉಪಯೋಗಿಸ್ಕೊಂಡು ಈ ಕಳೆನಾಶಕಗಳನ್ನ ಉಪಯೋಗಿಸ್ಬೇಕು. ಮತ್ತೆ ಆದಷ್ಟು ಕಳೆನಾಶಕಗಳನ್ನ ಹೊಡೆಯುವಾಗ ನಾವು ತಂಪು ವಾತಾವರಣದಲ್ಲಿ ಹೊಡಿಬೇಕು, ಅಂದ್ರೆ ಬೆಳಗಿನ ಟೈಮು ಒಂದು 10 ಗಂಟೆ ಒಳಗಡೆ, ಸಂಜೆ 4 ಗಂಟೆ ನಂತರ ಹೊಡಿಬೇಕು. ಮತ್ತೆ ಎರಡನೇದು, ಭೂಮಿಯಲ್ಲಿ ತೇವಾಂಶವನ್ನ ಇರಬೇಕು, ಇದು ಬಹಳ ಮುಖ್ಯ. ಕಂಪ್ಲೀಟ್ ಆಗಿ ನೀವು ಒಣ ಹವೆಯಲ್ಲಿ ಕಳೆನಾಶಕಗಳನ್ನು ಸಿಂಪಡಣೆ ಮಾಡಬಾರದು. ಜೊತೆಗೆ ನೀವು ಕಳೆನಾಶಕಗಳನ್ನ ಹೊಡೆಯುವಾಗ ಹೊಡ್ಕೊಂಡು ಹಿಂದೆ ಬರಬೇಕು, ತುಳ್ಕೊಂಡು ಹೋಗಬಾರ್ದು. ಸೊ ಇದು ಸಹ ಇನ್ನೊಂದು ವಿಶೇಷವಾದ ಗಮನ. ರೈತರಿಗೆ ಕಳೆ ನಿರ್ವಹಣೆಯಲ್ಲಿ ಏನು ಅನುಸರಿಸಿದ್ರೆ ಉತ್ತಮ ಕಳೆ ನಿರ್ವಹಣೆ ಅಂತ ಹೇಳ್ತಾರಲ್ಲ, ಅದು ಈ ಪದ್ಧತಿ. ಈ ಪದ್ಧತಿ ಇದು, ಹಿಂದೆ ಬರಬೇಕು, ಸಾಕಷ್ಟು ತೇವಾಂಶ ಇರಬೇಕು, ಆದಷ್ಟು ತಂಪು ಸಮಯದಲ್ಲಿ ಹೊಡಿಬೇಕು, ಮತ್ತೆ ದೇಹಕ್ಕೆ ಏನೇನು ನಾವು ಪ್ರೊಟೆಕ್ಷನ್ ಗಾರ್ಡ್ಸ್ ಅಂತ ಹೇಳ್ತೀವಿ ಅದನ್ನೆಲ್ಲ ಹಾಕೋಬೇಕು. ಇಷ್ಟನ್ನೆಲ್ಲ ಮಾಡಿದಾಗ ಖಂಡಿತವಾಗ್ಲೂ ಸಹ ಕಳೆಗಳನ್ನ ಒಂದು ರೀತಿಯಲ್ಲಿ ಹತೋಟಿಯಲ್ಲಿ ಇಡಬಹುದು, ಅದನ್ನ ನಿರ್ವಹಣೆ ಮಾಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ನೀವು ರೈತ ಬಾಂಧವರು ಈ ಒಂದು ಕಳೆನಾಶಕಗಳ ಬಗ್ಗೆ ಸ್ವಲ್ಪ ನಿಮಗೆ ಪೂರ್ವಾಧಾರಿತ ಸ್ವಲ್ಪ ತಿಳ್ಕೊಂಡು ಆಮೇಲೆ ನೀವು ಅಂಗಡಿಗೆ ಹೋದ್ರೆ ಖಂಡಿತವಾಗ್ಲೂ ಸಹ ಒಳ್ಳೇದಾಗುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಈ ಕಳೆ ನಿರ್ವಹಣೆ ನಿರಂತರವಾಗಿ ನೀವು ಬೆಳೆ ಹೇಗೆ ಬೆಳಿತೀರೋ ಕಳೆನೂ ಕೂಡ ಬೆಳ್ಕೊಂತಾನೆ ನಾವು ಖಂಡಿತವಾಗ್ಲೂ ಬೆಳೆ ಬೆಳಿಬೇಕು. ಕಳೆಗಳು ಪ್ರಕೃತಿಯ ಒಂದು ಭಾಗ, ಬೆಳೆಯ ಒಂದು ಭಾಗ. ಬೆಳೆ ಬೆಳೆಯುವಾಗ ನೀವು ಕಳೆ ಬರೋದು ಬೇಡ ಅಂದ್ರೆ ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ. ಬೆಳೆ ಬೆಳಿದೆ ಹೋದ್ರೂ ಅಡ್ಡಿಲ್ಲ, ಕಳೆ ನಿಮ್ ಗೊತ್ತಿಲ್ಲದೆ ಬೆಳೀತದೆ ಅದು. ಸೊ ಹಂಗಾಗಿ ಯಾಕೆ ಇನ್ನೊಂದು ಮಾತು ಹೇಳ್ತಾರೆ ಗಾದೆ ಮಾತು, 1 year ಸೀಡಿಂಗ್ ಇಸ್ ಇಕ್ವಲ್ ಟು 7 years ವೀಡಿಂಗ್ ಅಂತ. ಅಂದ್ರೆ ನೀವೇನಾದ್ರೂ 1 ವರ್ಷ ವಿಪರೀತ ಕಳೆಗಳಿಗೆ ಬೀಜ ಬರೋದಕ್ಕೆ ಬಿಟ್ಬಿಟ್ರೆ 7 ವರ್ಷ ಕಳೆಗಳು ತೆಗೆದ್ರು ಅದು ನಿಲ್ಲೋದಿಲ್ಲ, ನಿರಂತರವಾಗಿ ಬರುತ್ತೆ. 1 year ಬೆಳ್ಕೊಳ್ತೀರಿ ಅಷ್ಟೇ. 1 year ಸೀಡಿಂಗ್ ಇಸ್ ಇಕ್ವಲ್ ಟು 7 year ವೀಡಿಂಗ್ ಅಂತ ನಾವು ಹೇಳ್ತೀವಿ ಎಲ್ಲಾರು. ತುಂಬಾ ಸಂತೋಷ ಡಾಕ್ಟರ್ ಆನಂದ್ ಅವರೇ. ಪ್ರಸ್ತುತ ಸಮಗ್ರ ಕಳೆ ನಿರ್ವಹಣೆಯನ್ನ ಹೇಗೆ ಮಾಡಬೇಕು, ಯಾವ ತರ ಏನು ಪದ್ಧತಿಯನ್ನ ಅನುಸರಿಸಿದರೆ ತಮಗೆ ಉತ್ತಮ, ಬಯೋ ಕಳೆ ನಿರ್ವಹಣೆ ಕುರಿತನು ಕೂಡ ತಾವು ಮಹತ್ವವಾದ ಮಾಹಿತಿಯನ್ನ ಕೊಟ್ರಿ. ಕಳೆ ನಿರ್ವಹಣೆ ಅನುಸರಿಸಬೇಕಾದ್ರೆ ಏನು, ಒಂದು ಕಳೆನಾಶಕವನ್ನ ಬಳಸಬೇಕಾದ್ರೆ ಯಾವ ಮುಂಜಾಗ್ರತಾ ಕ್ರಮವನ್ನು ಅನುಸರಿಸಿದ್ರೆ ಸುರಕ್ಷ ಆಗಿರ್ತೀರಿ ಅನ್ನೋದು, ಈ ಎಲ್ಲ ಕುರಿತು ನಮ್ಮ ರೈತ ಬಾಂಧವರಿಗೆ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕೆಲವು ರೈತರು ಇರ್ತಾರೆ ಅವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ದಯವಿಟ್ಟು ಈ ನಂಬರನ್ನು ಸಂಪರ್ಕ ಮಾಡಬಹುದು. ಡಾಕ್ಟರ್ ಆನಂದ್ ಅವರ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ, ದಯವಿಟ್ಟು ಬರ್ಕೊಳ್ರಿ. 8-3-1-0-9-4-5-1-2-5 ಇನ್ನೊಮ್ಮೆ ಕೇಳಿ, 8-3-1-0-9-4-5-1-2-5 8-3-1-0-9-4-5-1-2-5 ಇನ್ನೊಮ್ಮೆ ಡಾಕ್ಟರ್ ಆನಂದ್ ಅವರೇ, ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಸಮಗ್ರ ಕಳೆ ನಿರ್ವಹಣೆ ಕುರಿತು ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗೆ ಸಂದರ್ಶನವನ್ನ ಇದುವರೆಗೆ ಕೇಳಿದಿರಿ. ಇವರನ್ನ ಸಂದರ್ಶನ ಮಾಡಿದವರು ತಿಮ್ಮಪ್ಪ ಎಚ್ ಗೌಡ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಗಡಿಗಳಿಂದ ತತ್ವಪದ. ಜೈ ಗುರುಮಂಗಳ ನಮತ್ ಪಾರ್ವತಿ ಪದರ ರಾಮದೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನ ಬಿಸಜೆ ಪವರೋಗಿಣ ನಿಧಿಯೇ ಸರ್ವವಿದ್ಯಾದಾನಂ ದಕ್ಷಿಣಾಮೂರ್ತಿಯೇ ನಮಃ. ಏಕ್ಯ ಬ್ರಹ್ಮಿಸಿ ವರಿಸಿ ಧರಿಸಿ ಜನಿಸಿ ಸಾಯುವೇ ಸಾಕೋ ಸದ್ಗುರುವ ಪಿಡಿದು ಬ್ರಹ್ಮನ ಜನಿಸಿ ಸಾಯುವೇ ಸಾಕೋ ಸದ್ಗುರುವಾ ಪಿಡಿದು ಬ್ರಹ್ಮನಾಗುವೇ. ಏಕೆ ಜನಿಸಿ ವರಿಸಿ ಧರಿಸಿ ಜನಿಸಿ ಸಾಯುವೇ ಸಾಕೋ ಸದ್ಗುರುವಾ ಪಿಡಿಯೋ ಬ್ರಹ್ಮನಾಗುವೇ. ಒಡಲ್ಲ ಪಿಡಿದು ಬರಿದೆ ಭ್ರಮಿಸಿ ಕೆಡುವ ಮನಸ್ಸಿ ಅವನೇ ಪರಮಾನೋ. ಏಕೆ ಭ್ರಮಿಸಿ ವರಿಸಿ ಧರಿಸಿ ಜನಿಸಿ ಸಾಯುವೇ ಸಾಕೋ ಸದ್ಗುರುವ ಪಿಡಿದು ಬ್ರಹ್ಮನಾಗುವೇ. ಏಕೆ ಭ್ರಮಿಸಿ ವರಿಸಿ ಧರಿಸಿ ಜನಿಸಿ ಸಾಯುವೇ

ಬೇಕು ಹಾಲೈಸಬೇಕು. ನಮ ಪಾರ್ವತಿ ಪದರ ರಾಮದೇ. ಇದುವರೆಗೆ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಗಣರಿಂದ ತತ್ವಪದವನ್ನ ಕೇಳಿದ್ರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಶ್ರೋತೃಗಳೇ, ನಾಳೆಯ ಕೃಷಿರಂಗದಲ್ಲಿ ಜೈವಿಕ ಗೊಬ್ಬರದ ಮಹತ್ವ ಕುರಿತು ಡಾ ಶುಭಶ್ರೀ ಕೆಎಸ್ ಅವರೊಡನೆ ಸಂದರ್ಶನವನ್ನು ಕೇಳಬಹುದು. ನಂತರ ಜನಪದ ಸಂಗೀತದಲ್ಲಿ ಮುಳಬಾಗಿಲು ತಾಲೂಕು ಕವತನಹಳ್ಳಿಯ ಎಂ ಗೌರಮ್ಮ ಮತ್ತು ಸಂಘದಿಂದ ಸಂಪ್ರದಾಯದ ಹಾಡು ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕೃಷಿರಂಗ ಮುಗಿಯಿತು. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಕೃಷಿರಂಗ ಪ್ರಸಾರವಾಗಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.